ನೊರೆ ಹಾಲು ಕೊಡದಲ್ಲಿ ತುಂಬಿ ತಂದವಳೆ ಹೊಳೆಯುವ ತಾರೆಯ ಹುಂಬೆಳಕು ಕಣ್ಣಲ್ಲಿ ಸೂಸಿ ನಿಂದವಳೆ ಬಾಬಾರೇ ಬಾಬಾರೇ ಓ ಗೆಳತಿ ಜೀವನ ಸಂಗಾತಿ ಮಲ್ಲಿಗೆ ಹಂಬಿನ ತೋಟದಲ್ಲಿ ಬಂದವನೇ ಅರಿಯದ ಹೆಣ್ಣಿನ ಹೃದಯದಲ್ಲಿ ಸುಮಧುರ ನೋವನು ತಂದವನೇ ವಸಂತ ಕಾಲದ ಪ್ರಥಮ ಕುಸುಮವು ಪ್ರೇಮ ಪಲ್ಲವಿಯೋ ವಸಂತ ಕಾಲದ ಪ್ರಥಮ ಕುಸುಮವು ಪ್ರೇಮ ಪಲ್ಲವಿಯೋ ಅನುರಾಗ ಅಮೃತ ಝರಿಯಲಿ ಮಿಂದ ಚೆಲುವ ಚೆನ್ನಿಗನೋ ಹೂವಿನ ತೇರಲಿ ಮೆರೆಯುತ ಬಂದ ದೇವಕನ್ನಿಗೆಯೋ ಮಲ್ಲಿಗೆ ಹಂಬಿನ ತೋಟದಲ್ಲಿ ತಂಬೆಲರಂತೆ ಬಂದವನೇ ಆಸೆಗಳೆಂಬ ಕಾರಂಜಿಗಳು ಹೊಮ್ಮುವ ನಂದನವು ನಿನ್ನ ಕಿರುನಗೆ ಎಂಬ ಹೂವುಗಳಿಂದ ಮೆರೆಯುವ ಹೂಬನವು ಬೆಳದಿಂಗಳಿನ ನೊರೆ ಹಾಲು ಕೊಡದಲ್ಲಿ ತುಂಬಿ ತಂದವಳೆ ಅರಿಯದ ಹೆಣ್ಣಿನ ಹೃದಯದಲ್ಲಿ ಸುಮಧುರ ನೋವನು ತಂದವನೇ ಬಾಬಾರೇ ಬಾಬಾರೇ ಜೀವನ ಸಂಗಾತಿ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ